ಮೈಸೂರಿನ ಮಾನವ ಸರಪಳಿಯಲ್ಲಿ ದಸರಾ ಆನೆಗಳು ಭಾಗಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35. ಇದು ಆಕಾಶವಾಣಿಯ ಕಲಬುರಗಿ ಕೇಂದ್ರ. ಸಮಯ 6:50. ನಮ್ಮ ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿ. ನಮ್ಮ ಇವತ್ತಿನ ಕೃಷಿರಂಗದೊಳಗ ಮೊದಲಿಗೆ ನಿತ್ಯ ಮೇಘ ಸಂದೇಶ, ಆನಂತರ ತಜ್ಞವಾಣಿಯಲ್ಲಿ ಉಳ್ಳಾಗಡ್ಡಿಯ ಸುಧಾರಿತ ಬೇಸಾಯ ಕ್ರಮಗಳು. ಈ ಕುರಿತು ಕಲಬುರಗಿಯ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ತೋಟಗಾರಿಕಾ ತಜ್ಞರಾಗಿರುವ ಡಾ ಸನ್ಮತಿ ನಾಯಕ್ ಅವರೊಡನೆ ಸಂದರ್ಶನ. ಇವರನ್ನ ಸಂದರ್ಶಿಸುತ್ತಾರೆ ಸೋಮಶೇಖರ್ ಎಸ್ ರುಳಿ. ಆನಂತರ ಭೀಮ್ಷಾ ಸುತಾರ್ ಹಾಗೂ ಸಂಗಡಿಗರಿಂದ ಭಜನೆ ಪದಗಳನ್ನು ಕೇಳುವಿರಿ. ಈಗ ನಿತ್ಯ ಮೇಘ ಸಂದೇಶ. ನಮ್ಮ ಈ ಭಾಗದ ಜಿಲ್ಲೆಗಳಲ್ಲಿ ನಾಳಿನ ವಾತಾವರಣ ಹೆಂಗಿರಬಹುದಾಗದ ಅನ್ನೋದನ್ನ ನೋಡೋಣಂತ. ಕಲಬುರಗಿ, ಬೀದರ್, ಬಳ್ಳಾರಿ ಜಿಲ್ಲೆಗಳಲ್ಲಿ ಅಲ್ಲದೆ ಝೈರಾಬಾದ್ ತಾಲೂಕಿನೊಳಗ ಮಳೆಯ ಸಾಧ್ಯತೆಗಳು 65%, ರಾಯಚೂರು ಜಿಲ್ಲೆ ಒಳಗ 55%, ವಿಜಯಪುರ ಜಿಲ್ಲೆ ಒಳಗ 85%, ಕೊಪ್ಪಳ ಜಿಲ್ಲೆ ಒಳಗ 75%, ಯಾದಗಿರಿ ಜಿಲ್ಲೆ ಒಳಗ 70%, ಬಾಗಲಕೋಟೆ ಮತ್ತು ನೆರೆಯ ಸೊಲ್ಲಾಪುರ ಜಿಲ್ಲೆಗಳಲ್ಲಿ 80% ಅನ್ನುವಂತಹ ಸೂಚನೆಯನ್ನು ಹವಾಮಾನ ತಜ್ಞರು ನೀಡುತ್ತಾ ಇದ್ದಾರೆ. ಅಲ್ಲಲ್ಲಿ ಅತಿ ಹಗುರವಾಗಿ ಮಳೆಯಾಗುವಂತಹ ಸಾಧ್ಯತೆಗಳು ಅದಾವ. ಈ ಸೂಚನೆ ಗಮನಿಸಿ ತಾವು ತಮ್ಮ ಕೃಷಿ ಚಟುವಟಿಕೆಗಳನ್ನು ಹೊಂದಾಣಿಕೆ ಮಾಡಿಕೊಳ್ಳಬೇಕು. ಇದು ಈ ಹೊತ್ತಿನ ಮೇಘ ಸಂದೇಶ. ಉತ್ತರ ಧ್ರುವದಿಂದ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿ. ಈಗ ಕೇಳೋಣ ರೂಪಕ ಅನುಭಾವ ಲೋಕದ ಬಂಡಾಯಗಾರ ಕಡಕೋಳ ಮಡಿವಾಳಪ್ಪ. ರಚನೆ ಡಾ ಮೀನಾಕ್ಷಿ ಬಾಳಿ. ನಿರ್ಮಾಣ ಪುಷ್ಪ ಎಸ್ ಬೆಟಗೇರಿ. ಆಕಾಶವಾಣಿ. ತನ್ನ ತಾನು ತಿಳಿದ ಮೇಲೆ ತನ್ನಂತೆ ಸರ್ವರ ಜೀವ ಮನ್ನಿಸಿ ಮೂಕಾದ ಮೇಲೆ ಇನ್ನೇನು. ರೂಪಕ ಅನುಭಾವ ಲೋಕದ ಬಂಡಾಯಗಾರ ಕಡಕೋಳ ಮಡಿವಾಳಪ್ಪ. ತಾನೇ ಪೃಥ್ವಿ ಅಪ್ಪೂ ತೇಜ, ತಾನೇ ವಾಯು ಆಕಾಶಾತ್ಮ, ತಾನೇ ಸೂರ್ಯ ಚಂದ್ರ ತಾರೆ, ತಾನೇ ಬ್ರಹ್ಮಾಂಡದ ಮೇಲೆ. ರಚನೆ ಡಾ ಮೀನಾಕ್ಷಿ ಬಾಳೆ. ತನ್ನ ತಾನು ತಿಳಿದ ಮೇಲೆ ಕೇಳಿ ರೂಪಕ ಅನುಭಾವ ಲೋಕದ ಬಂಡಾಯಗಾರ ಕಡಕೋಳ ಮಡಿವಾಳಪ್ಪ. ತಾನು ಘಾಣ ಜೀವ ನೇತ್ರ ಪಕ್ಕು ಶ್ರೋತ್ರ ಹೃದಯ ತಾನು ಕಾಯ ಕರಣ ಹರಣ ತಾನೆ ಪಿಂಡಾಂಡದ ಮೇಲೆ ಇನ್ನೇ ನಿನ್ನೇನು. ಬಸಪ್ಪ ಲಿಂಗಪ್ಪ ಶಾಣಪ್ಪ ಉಸ್ನಪ್ಪ ಪೀರಪ್ಪ ಬರ್ರು, ನಾನೇ ದಿನ ನಿಮ್ ಕರಿಲ ಬರ್ಬೇಕೇನ್ರೋ? ಚಂಡ ಆಡೋ ವೇಳೆ ಆಗಿಲ್ರೇನ? ಚಂಡ ನಂಬಲದ ನಾ ತಂದಿನಿ, ನೀವೆಲ್ಲ ಬಡಾನೆ ಬರ್ರು, ನಮ್ ಮಠದ ಮುಂದೆ ಆಡರಿ, ಅಲ್ಲೇ ಬಕ್ಕಳು ಬೈಲ್ ಜಾಗ ಅದ. ಏ ಮಡಿವಳಪ್ಪ, ನೀ ಏನ್ ಚಿಗ್ರಿ ಹೊಡೆದಂಗ್ ಓಡ್ತು? ಆದ್ರ ಎಲ್ಲರೂ ಬರ್ಬೇಕಲ್ಲ, ಜರ ದಮ್ ಹಿಡಿಯೋ ಮಾರಾಯ, ಬರ್ರು ಈಗ ಈಗ ಚಂಡ್ ಬಂತ್ ನೋಡ್. ಏ ಕೃಷ್ಣಪ್ಪ ಹಿಡಿಯಲೆ ಚಂಡ ಬುತ್ತಿ ಹಿಡಿ ಹಿಡಿಯಲೆ ಹಿಡಿ ಹಿಡಿ. ಏನ್ ಜಗ್ಗು ಚಂಡ್ ಹಿಡಿತು ಮಡಿವಾಳ ಮಗನ, ಈಡ್ ಶಕ್ತಿ ಎಲ್ಲಿಂತಂದಿಯೋ? ಏ ಪೀರಪ್ಪ ಚಂಡ್ ಏನ್ ಕಡಿ ಮಂಟ್ ಮಾಡು, ಹಿಡಿ ಹಿಡಿ. ಏ ಪೀರಪ್ಪ ಅವನ್ ಮೂತಿಯನ್ನು ನೋಡ್ತೀಯೋ, ಮೊದಲು ಚಂಡ್ ಹಿಡಿ. ಇದಾಗ ಶಾಣಪ್ಪ ನಿನ್ ಕಡಿ ಬಂತ್ ನೋಡು. ಹಾ ನನ್ ಕಡಿ ಹೋಗಿಯೋ ಚಂಡ ಹೊಡಿ ಹೊಡಿ ಬೀಳಿ ಆಟ. ಏ ಮಡಿವಾಳಪ್ಪ ಚಂಡ್ ಈ ಕಡೆ ಹೊಡಿ, ನಮ್ ಕಡೆನು ಬರ್ಲಿದ್ದೀರ? ಅಲೇ ಅಲೆ ಈ ಚಂಡ್ ಏನ್ ಕುಡಿತದೋ ಮಾರಾಯ. ಏ ಅಕಡ್ ಹೊಡಿಬೇಡ್ರು, ಅಕಡ್ ಬಾಯಿ ಕಡಿ ಹೊಡಿಬೇಡ್ರು, ಅಕಡಿ ಹೆಣ್ಮಕ್ಳು ನೀರಿಗೆ ಬರ್ತಾರ, ಅವ್ರಿಗೆ ಬಡ್ದಾತು, ತೋಡೆ ಜಪ್ಪಿಸಿ ಹೊಡೀರ ಮತ್ತ. ಏ ಆ ಕಡೆ ಕೊಡ ಹೊಂಟಾವ. ಅಲ್ಲಪ್ಪ ಅರ್ರಪ್ಪ ಹೊಡಿತು ಕೊಡ. ಏ ನಿಮ್ ಬಾಯಕ್ಕಲ್ಲು, ನಿಮಗ್ ಹೇಳವ್ರು ಕೇಳವ್ರು ಯಾರು ಇಲ್ಲ? ಚಂಡಿನಾಟ ಸತ್ಯನ ಸಾಗ್ಲಿ, ನನ್ ಕೊಡ ಹೊಡೆದ್ರಲ್ಲ ಕೋಡ್ಗಳೇ, ನಮ್ಮ ಅತ್ತಿ ನಂಗ ಈಗ ಇಡಲ್ಲ. ಯಾರು ಯಾರು ಹೊಡೆದ್ರು ನನ್ ಕೊಡ ಚಂಡ? ಹಾ ಮಗನ ಲಿಂಗ ಸಿಕ್ಕಲೆ ಕೈಯಾಗ. ಯಾರ್ ಹೊಡೆದ್ರು ಕೊಡಗೊಳೆ, ಚಂಡ ಆಡ್ಲಕ್ ನಿಮ್ಗೆ ಬೇರೆ ಜಗ ಇಲ್ರೇನ್ರು? ಇಲ್ಲ ಕಾನ ಹೊಡೆದಿಲ್ಲ, ನಾ ಚೆಂಡೆ ಆಡಿಲ್ಲ, ನಾ ಸುಮ್ಮ ನೋಡ್ಕೋತ ಕುಂತಿದ್ದ, ನನಗೆ ಹೊಡಿಲತ್ತಿದ್ದೆ. ಮತ್ತೆ ಯಾರ್ ಹೊಡೆದಾರ ಹೇಳು, ಚಂಡ ಯಾರ್ದದ ಅದು ಹೇಳು. ಇವತ್ತ ಒಂದ್ ಫೈಸಲಾ ಆಗೇ ಬಿಡ್ಲಿ, ದಿನ ದಿನ ನಿಮ್ ಊರಿಗೆ ಬಹಳ ಆಗ್ಯದ ಹೇಳು, ಇಲ್ಲಂದ್ರ ಇನ್ನ ನಾಕ್ ಲತ್ತಿ ಬಿಡ್ತಾವ್ ನೋಡು. ಹೊಡಿಬೇಡಕ್ಕಿತ್ತಪ್ಪತ್ತಿ ಮಡಿವಾಳಪ್ಪಂದೆ ನೋಡು, ಚಂಡ್ ಬಿ ಅವಂದೇ ಅದ, ಜೋರ್ ಜೋರ್ ಅವನೇ ಹೊಡಿತಾನ. ಯಾರು ಆ ಗಂಗವನ ಮಗ ಮಡ್ಯಾನ? ಯಾಕೆ ಯಾಕ ಹಂಗ ಅವನಿಗೆ ಹೊಡಿಬೇಡ, ನಾವೇನು ನಿನ್ ಕೊಡಕ್ಕ ಹೊಡಿಬೇಕಂತ ಮಾಡಿಲ್ಲ, ಹೊರಗ್ ಬಿದ್ದು ಬಡ್ತದ ಮಾಫ್ ಮಾಡಕ್ಕ. ಆದ್ರ ಹಂಗ್ ಹೊಡಿಬೇಡ ಲಿಂಗಪ್ಪಗ್ ಬಿಡು, ಅದು ಪಾಪದ ಜೀವ, ಅದಕ್ಕೆ ಕುಡಿತಿ. ಏ ಮಡ್ಯ ನಿಂದೆ ಇದೆಲ್ಲ ಕಿತಾಪತಿ, ಕೊಡ ಹೊಡೆದಲ್ದೆ ಮತ್ತ ಸಾಜು ಬೇರೆ ಹೇಳಕ್ ಬರ್ತಾನೆ, ಎಲ್ಲ ಪಾರ್ಗೊಳಗಿ ಕೆಡಿಸಿದವನೆ ನೀನೆ. ಥೂ ನೀನ ಅಪ್ಪ ಇಲ್ಲಂದ್ರೆ ಈಟ್ ಉರಿತಿ, ಇನ್ನ ಖರೆ ಅಪ್ಪ ಇದ್ರ ಏಟ್ ಉರಿತಿದ್ಯೋ. ಅಯ್ಯ ಬಾರ ಸಂಗವ, ಅದಕ್ಕೇನ್ ಕೇಳ್ತಿ? ಅದೇನ್ ಗರ್ತಿ ಮಗನ, ಆ ಗಂಗಿ ಯಾಳ್ಯಾದಗರೆ ಹಡ್ದಾಳೋ? ಏ ಪರ್ಗೋಳ ಈ ಮಡಿವಾಳಪ್ಪನ್ ಸಂಗಟ ಆಡ್ಬೇಡ ಅಂತ ಹೇಳಿಲ್ಲೇನ್ರೋ ನಿಮ್ಗ? ಊರಾಗ ಮತ್ ಯಾರು ಗರ್ತಿ ಮಕ್ಳು ಸಿಕ್ಕಿಲ್ಲೇನ್ ನಿಮ್ಗ ಆಡ್ಲಕ? ಏ ಅಕ್ಕ ಸೀದಾ ಮಾತಾಡು, ಹಂಗೆಲ್ಲ ನಮ್ಮ ಅವ್ಗ ಅಂದಂದ್ರ ನೋಡ್ ಮತ್ತ ಚಲೋ ಇರಲ್ಲ. ಅಬಾ ಬಾಬಾ ಬಾಬಾ ಇವನ್ ಠಬರ್ ನೋಡ್ ಠಬರ, ಹೋಗಲೇ ಹೋಗು ಮನೆಗ್ ಹೋಗಿ ನಿಮ್ ಅವ್ಗ ಕೇಳ ನೀ ಹೆಂಗ್ ಹುಟ್ಟಿದಿ ಅಂತ. ಏ ವಶ ಲಿಂಗ್ಯ ಹುಸ್ನ್ಯ ನಡ್ರು ಮನೆಗ್ ನಡ್ರು ಎಲ್ಲಾರು ನಡ್ರಿ, ಈ ಮಡಿವಾಳಪ್ಪನ್ ಸಂಗಟ ಏನ್ ಆಟ ನಿಮ್ದು? ನಡ್ರು ನಡ್ರು ಹೋಗೋ ನಡ್ರಪ್ಪ ಹಿಡೀರಿ. ಏ ಹೋಗ್ಬೇಡ್ರು, ನಾ ಏನ್ ಮಾಡಿನಿ, ಯಾಕ್ರು ಹಿಂಗ್ಯಾಕ್ ಮಾಡ್ತಿರು, ನಂಗ್ ಎಲ್ಲಾರು ಹಿಂಗೆ ಬೈತಾರ, ಇವತ್ತ ನಮ್ಮ ಅವ್ ಕೇಳೇ ಬಿಡ್ತೀನಿ, ನಂಗ್ ಹಿಂಗ್ ಯಾಕ್ ಬೈತಾರ ಇವ್ರು? ಯವ್ವ ಯವ್ವ ಎಲ್ಲಿದೆಯೇ ಯವ್ವ? ಬಾ ಇಲ್ಲಿ ಬಾ, ನೀ ಮಠ ಬಿಟ್ಟು ಹೊರಗ್ ಬಾ. ಯಾವಾಗ ನೋಡಿದ್ನು ಕೆಲ್ಸ ಕೆಲ್ಸ ಅಂತ ಬಡ್ಕೋತಿರ್ತಿ, ಇಲ್ಲಿ ಬಾ ಪೈಲೆ. ಯಾಕೋ ಮಗ, ಏನಾಯ್ತು? ಹಿಂಗ್ಯಾಕ್ ಡಾಬ್ ಬಿಡ್ಲಕತ್ತಿದಿ? ಏನಾಯ್ತು ಮಗ, ಏನಾಯ್ತು? ನಂಗ್ ಮ್ಯಾಲಿನ ಮನಿ ಬಕ್ಕುಲ ಮಕ್ಕ, ಚಂಡ್ ಆಡ್ಲಕ್ ಹೋದಲ್ಲಿ ಅಪ್ಪಿಲ್ಲಂದ್ರ ಈಟು ರೀತಿ, ಇನ್ ಅಪ್ಪಿದ್ರ ಏಟು ರೀತಿದಿ ಅಂತ ಬೈಲಾಗತ್ತಳ. ಹಿಂಗ್ ಯಾಕ್ ಬೈತಾರ ಅವ್ರು? ಕರೆ ಹೇಳ ಯವ್ವ, ನಂಗ್ ಅಪ್ಪಿಲ್ಲ. ಐ ಮಗ, ಅವ್ರಿಗೆ ಬುದ್ಧಿ ಇಲ್ಲ, ತಿಳಕಿ ಇಲ್ಲ, ಅದಕ್ಕ ಹಂಗಂತಾರ. ನಿನಗ್ಯಾಕ ಅಪ್ಪ ಇಲ್ಲ ಮಗನ? ಅಪ್ಪ ಹನ ಖರೆ ಅಂದ್ರ ನೀ ಜ್ಞಾನಿ ಮಗ ಇದ್ದಿ. ಅವ್ರಿಗೇನ್ ಗೊತ್ತದ ಪ್ರೀತಿ ಮರ್ಮ? ನಾಕ್ ಮಂದ್ಯ ಕುಂತು ತಾಳಿ ಕಟ್ಟಿಸ್ಕೊಂಡು ಅವ ಗಂಡಿ ಅಂಥವರೇ ಇರ್ಲಿ, ಹೊಡಿಸ್ಕೊಂಡು ಬಡಿಸ್ಕೊಂಡು ಹಿಮ್ಮತ್ತಿಲ್ದೆ ಸಂಸಾರ ಮಾಡೋದೇ ಮಹಾ ಸಾಧನೆ ಅಂತ ತಿಳಿದಾರವ್ರು. ಮನಸ್ಸಿಂದ ಬಾಳೆ ಮಾಡಿ ಮನ ಕೊಪ್ಪಿದಂಗಿತ್ತು, ಆತ್ಮ ಸಾತ್ ಮಾಡಿಕೊಂಡು ಅನುಭಾವ ಲೋಕದಾಗ ಹಾದ್ಯಾಡೋದು ಅವ್ರಿಗೆ ಗೊತ್ತೇ ಇಲ್ಲ. ಮಗ, ಅಂತ ಮೂರ್ಖರ ಮಾತಿಗೆ ತಲೆ ಕೆಡಿಸ್ಕೋಬೇಡ. ವಾ, ಯಾವತ್ ನಿನ್ ಬೈತಾಳ ಆಕಿ ಹೇಳಂಬ, ನಿನ್ನಪ್ಪ ಯಾರು ಅಂತ ಹೇಳಿ ಬರಂಬ. ನಡೆಯವ್ವ. ಜಲ್ದಿ ನೋಡಿಕೊಳ್ಳೋ ತಮ್ಮ ಬಂದು ದೇವಲಿ, ಬಂದು ದೇವಲಿ ಮುಂದಕ್ಕೆ ಹೋಗು ದೇವಲಿ. ಜಲ್ದಿ ನೋಡಿಕೊಳ್ಳೋ ತಮ್ಮ ಬಂದು ದೇವಲಿ, ಬಂದು ದೇವಲಿ ಮುಂದಕ್ಕೆ ಹೋಗು ದೇವಲಿ. ಸತಿಪತಿ ಸುತ್ತರ ಪ್ರಾರ್ಥಿಯಲ್ಲಿ ಮುಕ್ತಿಯಾಗೋದಲ್ಲಿ, ಮುಕ್ತಿಯಾಗೋದಲ್ಲಿ ಸತಿಪತಿ ಸುತ್ತರ ಪ್ರಾರ್ಥಿಯಲ್ಲಿ ಮುಕ್ತಿಯಾಗೋದಲ್ಲಿ, ಮುಕ್ತಿಯಾಗೋದಲ್ಲಿ. ಜಲ್ದಿ ನೋಡಿಕೊಳ್ಳೋ ತಮ್ಮ ಬಂದು ದೇವಲಿ, ಬಂದು ದೇವಲಿ ಮುಂದಕ್ಕೆ ಹೋಗು ದೇವಲಿ. ಜಲ್ದಿ ನೋಡಿಕೊಳ್ಳೋ ತಮ್ಮ ಬಂದು ದೇವಲಿ, ಬಂದು ದೇವಲಿ ಮುಂದಕ್ಕೆ ಹೋಗು ದೇವಲಿ. ಹಿಂದೆ ಎಷ್ಟು ಜನ್ಮ ತಿರುಗಿ ನೀ ಬಂದಿ, ಅಲ್ಲಿಂದೇನು ತಂದಿ? ಹಿಂದೆ ಎಷ್ಟು ಜನ್ಮ ತಿರುಗಿ ನೀ ಬಂದಿ, ಅಲ್ಲಿಂದೇನು ತಂದಿ? ನರ ಜನ್ಮದಲ್ಲಿ ಸುಖ ಪಟ್ಟೆ ನಂದಿ, ದಾನ ಕೊಟ್ಟೆ ನಂದಿ. ನರ ಜನ್ಮದಲ್ಲಿ ಸುಖ ಪಟ್ಟೆ ನಂದಿ, ದಾನ ಕೊಟ್ಟೆ ನಂದಿ. ಎಲ್ಲಿ ನೋಡಿಕೊಳ್ಳೋ ತಮ್ಮ ಬಂದು ದೇವಲಿ, ಬಂದು ದೇವಲಿ ಮುಂದಕ್ಕೆ ಹೋಗು ದೇವಲಿ. ಹೀಗೆ ಕರ್ನಾಟಕದ ಬಹುದೊಡ್ಡ ಅನುಭಾವಿ ತತ್ವಪದಕಾರನಾಗಿದ್ದ ಮಡಿವಾಳಪ್ಪ ತನ್ನ ಹುಟ್ಟಿನ ಕಾರಣವಾಗಿ ಉದ್ದಕ್ಕೂ ಮೂಢ ಜನರ ನಿಂದೆ ಭರ್ತ್ಸನೆಗೆ ಒಳಗಾಗಬೇಕಾಯಿತು. ಏಕೆಂದರೆ ಮಡಿವಾಳಪ್ಪ ಹುಟ್ಟಿದ್ದು ವಿಧವೆಯ ಹೊಟ್ಟೆಯಲ್ಲಿ. ಕ್ರಿಸ್ತಶಕ ಸುಮಾರು 1780 1876 ಮಧ್ಯದಲ್ಲಿ ಬಾಳಿದ್ದ ಈತನ ತಾಯಿ ಗಂಗಮ್ಮ ಬಾಲವಿಧವೆ. ಈಗಿನ ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನಲ್ಲಿ ನಾಗಠಾಣ ಎಂಬ ಪುಟ್ಟ ಹಳ್ಳಿ ಇದೆ. ಅಲ್ಲಿಯ ಲಿಂಗಾಯತ ಗಾಣಿಗರ ಮನೆತನದ ಗಂಗಮ್ಮನಿಗೆ ಆಗಿನ ಸಂಪ್ರದಾಯದಂತೆ ಬಾಲ್ಯದಲ್ಲಿಯೇ ಮದುವೆಯಾಗಿ ಅವಳು ದೊಡ್ಡವಳಾಗುವಷ್ಟರಲ್ಲಿಯೇ ಗಂಡ ಮಡಿದು ಹೋಗುತ್ತಾನೆ. ಬಡತನದ ಬೇಗೆಯಲ್ಲಿ ಬಸವಳಿದಿದ್ದ ವಿಧವೆ ಗಂಗಮ್ಮ ಕೂಲಿ ಅರಸುತ್ತಾ ಮುಕ್ತಿನ ತಂದೆಯನ್ನು ಕರೆದುಕೊಂಡು ಕಲಬುರಗಿ ಜಿಲ್ಲೆಯ ಅಫಜಲ್ಪುರ ತಾಲೂಕಿನ ಬಿದನೂರಿಗೆ ಬರುತ್ತಾಳೆ. ಅಲ್ಲಿಯ ಊರ ಹೊರಗಿನ ಮಠದಲ್ಲಿ ಆಶ್ರಯ ಪಡೆಯುತ್ತಾಳೆ. ಅಲ್ಲಿಯ ಮಠದಯ್ಯ ವಿರೂಪಾಕ್ಷಸ್ವಾಮಿಗಳ ಸೇವೆ ಮಾಡಿಕೊಂಡಿರಲು ವಯೋಸಹಜ ಬಯಕೆಗಳಿಗೆ ಕಟ್ಟುಬಿದ್ದು ಇಬ್ಬರು ಪ್ರೇಮ ಪಾಶದಲ್ಲಿ ಬೆಸೆದುಕೊಳ್ಳುತ್ತಾರೆ. ಇವರಿಬ್ಬರ ಅನ್ಯೋನ್ಯ ಪ್ರೇಮದ ಫಲವಾಗಿಯೇ ಮಡಿವಾಳಪ್ಪ ಹುಟ್ಟುತ್ತಾನೆ. ಆದರೆ ಮಡಿವಂತ ಸಮಾಜ ಮಠದ ಸನ್ಯಾಸಿ ಮತ್ತು ವಿಧವೆಯ ಪ್ರೇಮವನ್ನು ಒಪ್ಪಿಕೊಂಡು ಗೌರವಿಸುವಷ್ಟು ಪ್ರಬುದ್ಧವಾಗಿ ಬೆಳೆದಿರಲಿಲ್ಲ. ಆದ್ದರಿಂದ ಇವರಿಬ್ಬರಿಗೆ ಹುಟ್ಟಿದ ಮಗು ಮಡಿವಾಳಪ್ಪನನ್ನು ಅಂದು ಅನೈತಿಕ ಸಂತಾನವೆಂದೇ ಕರೆದು ಅಪಮಾನ ಮಾಡುತ್ತದೆ. ಮತ್ತೂ ಮುಂದುವರೆದು ಹೆಜ್ಜೆ ಹೆಜ್ಜೆಗೂ ತಾಯಿ ಮಗನನ್ನು ನಿಂದೆ ಟೀಕೆಗಳಿಂದ ತಿವಿಯಲು ಮುಂದಾಗುತ್ತದೆ. ಆದರೆ ಮಡಿವಾಳಪ್ಪ ಪ್ರಚಂಡ ಪ್ರತ್ಯುತ್ಪನ್ನ ಮತಿಯೂ ತೀವ್ರ ಜ್ಞಾನದಾಹಿಯೂ ಆಗಿದ್ದರಿಂದ ಈ ಎಲ್ಲ ಅವಘಡಗಳನ್ನು ಮೀರಿ ಬೆಳೆಯುತ್ತಾನೆ. ಅದೇ ಊರಿನ ಸದ್ಭಾವಿ ಮಲ್ಲಿಕಾರ್ಜುನಪ್ಪ ಗೌಡನು ಬಾಲಕನ ತೀಕ್ಷ್ಣಮತಿಯನ್ನು ಗುರುತಿಸಿ ಇಂಥ ಪ್ರತಿಭೆಯೊಂದು ಕುರುಡು ಸಮಾಜದ ನೀಚತನಕ್ಕೆ ಬಲಿಯಾಗಬಾರದೆಂದು ಬಗೆದು ಅವರ ಸಹಾಯಕ್ಕೆ ಬರುತ್ತಾನೆ. ಆತ ಗಂಗಮ್ಮ ಮತ್ತು ವಿರೂಪಾಕ್ಷ ಸ್ವಾಮಿಗಳಿಬ್ಬರಿಗೂ ಸಾಂತ್ವನ ಹೇಳುತ್ತಾನೆ. ಮಡಿವಾಳಪ್ಪನನ್ನು ಕರೆದುಕೊಂಡು ಬಂದು ಪಕ್ಕದ ಗೊಬ್ಬೂರಿನ ವಿರಕ್ತ ಮಠದ ಸದಾಶಿವ ದೇವರು ಎಂಬುವವರಲ್ಲಿ ವಿದ್ಯಾಭ್ಯಾಸಕ್ಕೆ ಹಚ್ಚುತ್ತಾನೆ. ಅಲ್ಲಿ ಮಡಿವಾಳಪ್ಪ ಬಸವಾದಿ ಶರಣರ ವಚನ, ಪ್ರಭುರಿಂಗಲೀಲೆಯಾದಿಯಾಗಿ ಕಾವ್ಯಗಳ ವಿಸ್ತೃತ ಅಧ್ಯಯನ ಮಾಡುತ್ತಾನೆ. ತಾರುಣ್ಯಕ್ಕೆ ಕಾಲಿಟ್ಟೊಡನೆ ಮಲ್ಲಿಕಾರ್ಜುನಪ್ಪಗೌಡನಿಗೆ ಈ ಬುದ್ಧಿಶಾಲಿ ಯುವಕನನ್ನು ತನ್ನೂರಿನ ಮಠಕ್ಕೆ ಉತ್ತರಾಧಿಕಾರಿಯನ್ನಾಗಿ ಮಾಡಬೇಕು ಎಂಬ ಹಂಬಲ ಮೊಳೆಯುತ್ತದೆ. ಹೇಗಿದ್ದರೂ ಅಂದಿನವರ ನಂಬಿಕೆಯ ಪ್ರಕಾರ ಮಡಿವಾಳಪ್ಪ ಜಾತಿ ಜಂಗಮನ ಸಂತಾನವಲ್ಲವೇ? ಆದ್ದರಿಂದ ಬಿದನೂರು ಮಠದ ಮೂಲ ಪೀಠವಾಗಿದ್ದ ಪಕ್ಕದ ಚಿಣಮಗೇರಿ ಚೌಡಾಪುರ ಮಠಕ್ಕೆ ಮಡಿವಾಳಪ್ಪನಿಗೆ ಜಂಗಮ ದೀಕ್ಷೆ ಮಾಡಿಸಲೆಂದು ಕರೆತರುತ್ತಾನೆ. ಗಂಗಮ್ಮನು ಮೊದಲಿನಿಂದಲೂ ಚಿಣಮಗೇರಿ ಚೌಡಾಪುರ ನಡುಸೀಮೆಯ ಗುಡ್ಡದ ಮಹಾಂತೇಶ ಮಠದ ಭಕ್ತಳಾಗಿರುತ್ತಾಳೆ. ಆದ್ದರಿಂದಲೇ ಮಗನಿಗೆ ಗುಡ್ಡದ ಗುರುಬಸವದೇವರ ಆಣತಿಯಂತೆ ಮಠದ ಹಿಂದಿನ ಪೀಠಾಧಿಪತಿಗಳಾಗಿದ್ದ ಮಡಿವಾಳಪ್ಪ ಸ್ವಾಮಿಗಳ ಹೆಸರನ್ನೇ ಇಟ್ಟಿರುತ್ತಾಳೆ. ಈ ಹಿನ್ನೆಲೆಯಲ್ಲಿ ಗಂಗಮ್ಮ ಮತ್ತು ಮಲ್ಲಿಕಾರ್ಜುನಪ್ಪ ಗೌಡರು ಸೇರಿಕೊಂಡು ಗುಡ್ಡದ ಗುರುಬಸವದೇವರಲ್ಲಿ ಜಂಗಮ ದೀಕ್ಷೆ ಅಂದರೆ ಅಯ್ಯಾಚಾರ ಮಾಡಿಸಲು ಹೋಗುತ್ತಾರೆ. ಆದರೆ ಆ ಹೊತ್ತಿನ ಜಾತಿ ಜಂಗಮರ ಆಟಾಟೋಪಕ್ಕೆ ಹೆದರಿ ಗುರುಬಸವದೇವರು ಮಡಿವಾಳಪ್ಪನಿಗೆ ಅಯ್ಯಾಚಾರ ಮಾಡಲು ಹಿಂಜರಿಯುತ್ತಾರೆ. ಅಷ್ಟಕ್ಕೂ ಸುಮ್ಮನಾಗದ ಮಲ್ಲಿಕಾರ್ಜುನಪ್ಪನು ಆ ಹೊತ್ತಿಗೆ ಪ್ರಭಾವಿ ಸತ್ಪುರುಷನೆಂದು ಪ್ರಸಿದ್ದಿಗೆ ಬಂದಿದ್ದ ಅರಳಗುಂಡಿಗೆ ಶರಣಬಸಪ್ಪನ ಬಳಿಗೆ ಮಡಿವಾಳಪ್ಪನನ್ನು ಕರೆದುಕೊಂಡು ಹೋಗುತ್ತಾನೆ. ಈ ಎಲ್ಲ ಬೆಳವಣಿಗೆಗಳು ತರುಣ ಮಡಿವಾಳಪ್ಪನನ್ನು ಘಾಸಿಗೊಳಿಸಿರುತ್ತವೆ. ಸ್ವಂತ ಶರಣಬಸಪ್ಪನನ್ನು ಕಂಡು ಮಾತನಾಡಿಸುತ್ತಾನೆ. ಯಪ್ಪ ಶರಣಬಸವ, ನೀವು ನಮ್ಮ ನಾಣ್ಯಗ ಬಹಳ ದೊಡ್ಡ ಶರಣಾನುಭವಿಗಳು ಮತ್ತ ದಾಸೋಹಮೂರ್ತಿಗಳು. ನೊಂದವರಿಗೆ ತಂದಿ ಅಂತ ಕೇಳಿನಿ, ಅದಕ್ಕ ನಿಮ್ ಕಡೆನೇ ಬಂದಿನಿ. ನಂಗ ಈಗೊಂದು ಸಮಸ್ಯೆ ಬಂದದಪ್ಪ. ಖರೆ ಬಂದ್ರ ಈ ಮಂದಿ ಹಿಂಗ್ಯಾಕ್ ಮಾಡ್ತಾರಂತ ನಂಗ ತಿಳಿಯಲಾಗ್ಯದ. ನೇರ ಇದಕ್ಕ ಪರಿಹಾರ ಹೇಳಪ್ಪ. ಅರೆ ರೇ ಮಾಮಗ, ಇಷ್ಟ್ಯಾಕೆ ದುಃಖ ಮಾಡ್ಕೊಳಕತ್ತಿದಿ? ಅಂತದ್ದೇನಾಗ್ಯದ ಬಾಪ? ಜಗತ್ತಿನ್ಯಾಗ ಎಲ್ಲಾ ಸಮಸ್ಯೆಗಳಿಗೂ ಒಂದು ಪರಿಹಾರ ಅದನೇ ಅದ. ಬಿದನೂರ್ ಗೌಡ್ರು ಬಂದಾರಲ್ಲ, ಬಾರವ ತಂಗಿ ಬಾ. ಹಾ ಬರ್ರಿ ಅವ ಬರ್ರಿ, ಹಿಂಗ್ ಬರ್ರಿ. ಹೇಳಪ್ಪ ಮಗ, ಏನ್ ತ್ರಾಸಾಗ್ಯದ? ಯಪ್ಪ, ತಿಪ್ಪ್ಯಾಗ ಒಂದ್ ಬಿಲ್ಪತ್ರಿ ಗಿಡ ಹುಟ್ಟ್ಯದ ಅಂತೇಳಿ, ಅದ್ರ ಪತ್ರಿ ನಿಮ್ ಲಿಂಗಕ್ಕೆ ಏರ್ಸ್ತಕ್ಕ ಬರ್ತದ ಇಲ್ಲ? ಮಗ, ಬಹಳ ಶಾನೆ ಇದ್ದೀನಿ, ಭಾರಿ ಪ್ರಶ್ನೆ ಕೇಳಿದ್ಯಲ್ಲೋ ಕೂಸ. ಪತ್ರಿ ತಿಪ್ಪ್ಯಾಗರೆ ಹುಟ್ಲಿ ಉಪ್ಪರಿಗ್ಯಾಗರೆ ಹುಟ್ಲಿ, ಪತ್ರಿ ಪತ್ರಿನೇ ತಮ್ಮ, ಅದು ಎಲ್ಲಿದ್ರು ಲಿಂಗಕ್ಕೆ ಅರ್ಪಣ ಆಗ್ತದ. ಹಂಗ ನೋಡಿದ್ರ ಪತ್ರಿ ಪುಷ್ಪ ಎಲ್ಲಾ ತಿಪ್ಪಿ ಗೊಬ್ಬರದಾಗೆ ಬೆಳೀತಾವ. ಹೀಗೆ ಸವಾಲು ಹಾಕಿ ಮಡಿವಾಳಪ್ಪ ತನ್ನ ಜನ್ಮ ವೃತ್ತಾಂತವನ್ನು ಹೇಳಿ ತನಗೆ ಅಯ್ಯಾಚಾರ ಮಾಡಬೇಕು ಎಂದು ಕೇಳಿಕೊಳ್ಳುತ್ತಾನೆ. ಅಪ್ಪಟ ಬಸವಾನುಯಾಯಿಯಾಗಿದ್ದ ಶರಣಬಸಪ್ಪನವರು ತನ್ನ ಮನೆತನದ ಗುರುವಾಗಿದ್ದ ಸಿಂದಗಿ ತಾಲೂಕಿನ ಮರುಳಾರಾಧ್ಯರಿಂದ ಮಡಿವಾಳಪ್ಪನಿಗೆ ಅಯ್ಯಾಚಾರ ಮಾಡಿಸಲು ಮುಂದಾಗುತ್ತಾರೆ. ಆದರೆ ಜಾತ್ಯಂಧನಾಗಿದ್ದ ಅರಳಗುಂಡಿಗೆಯ ಮಠಪತಿ ಸ್ವಾಮಿಯಾಗಿದ್ದ ಹಳೆಪೇಟೆ ಬಸಯ್ಯ ಎಂಬುವವನಿಗೆ ಈ ವಿಷಯ ತಿಳಿಯುತ್ತದೆ. ಮಹಾನ್ ಜಾತಿವಾದಿಯಾಗಿದ್ದ ಆತ ಅನೈತಿಕವಾಗಿ ಹುಟ್ಟಿದವರಿಗೆ ಜಂಗಮ ದೀಕ್ಷೆ ಮಾಡಿದರೆ ತಮ್ಮ ಸನಾತನ ಧರ್ಮವೇ ಹಾಳಾಗುವುದೆಂದು ಬೊಬ್ಬೆ ಎಬ್ಬಿಸಿ ಅದೇ ಊರಿನ ಪೊಲೀಸ್ ಗೌಡನಾಗಿದ್ದ ಮಲ್ಲಣ್ಣನ ತಲೆ ತುಂಬುತ್ತಾನೆ. ದರ್ಪಿಷ್ಠ ಗೌಡನು ಶರಣಬಸಪ್ಪನ ಬಳಿಗೆ ಹೋಗಿ ಮಡಿವಾಳಪ್ಪನಿಗೆ ಅಯ್ಯಾಚಾರ ಮಾಡಲಾಗದೆಂದು, ಹಾಗೇನಾದರೂ ಮಾಡಿದರೆ ರಕ್ತದ ಹೊಳೆಯೇ ಹರಿಸುವುದಾಗಿ ಧಮಕಿ ಹಾಕುತ್ತಾನೆ. ಊರಲ್ಲಿ ಎರಡು ಬಣಗಳಾಗಿ ಗದ್ದಲವೇರ್ಪಡುತ್ತದೆ. ಇದರಿಂದ ಮಡಿವಾಳಪ್ಪ ಮತ್ತಷ್ಟು ನೊಂದು ನಿಂತಲ್ಲಿಯೇ ತತ್ವಪದ ರಚಿಸಿ ಹಾಡುತ್ತಾರೆ. ತಾಯಿಯ ಪ್ರಭಾವ ಮತ್ತು ಮಹಾಂತೇಶ್ವರ ಮಠದ ಭಜನಾ ವಲಯದ ಸಂಸ್ಕಾರದಿಂದಾಗಿ ಇಷ್ಟೊತ್ತಿಗಾಗಲೇ ಅವನಲ್ಲಿ ಕಾವ್ಯ ಸೆಲೆಯ ಊಟೆಯೊಡೆದಿರುತ್ತದೆ. ಆದಿ ಅನಾದಿ ಅಬೆದವು ನೀನಾದಿ, ಆದಿ ಅನಾದಿ ಅಬೆದವು ನೀನಾದಿ, ಇದನಿ ಮರತಿದಿ ಕಳಗೇಡಿ ಕಳಗೇಡಿ ಕೊಡಿ ಎಲೆ ಕೊಡಿ ಕೊಡಿ ಎಲೆ ಕೊಡಿ. ಕುಲ ಕುಲ ಅಂತಿದಿ ಕುಲುಗೇಡಿ, ಕುಲ ಕುಲ ಅಂತಿದಿ ಕುಲುಗೇಡಿ, ಕುಲದ ಕೂನ ಹೇಳೋ ನಿಜ ನೋಡಿ, ಕುಲದ ಕೂನ ಹೇಳೋ ನಿಜ ನೋಡಿ, ಕೆಳಗೆಂದು ಮೇಲವನು ಹೊರಳಾಡಿ ಸಾಯ್ತೀವಿ, ಕೆಳಗೆಂದು ಮೇಲವನು ಹೊರಳಾಡಿ ಸಾಯ್ತೀವಿ, ನಾವು ಶಿವನು ಮಕ್ಕಳು ನೋಡೋ ಇಳಿಗೇಡಿ, ಶಿವನು ಮಕ್ಕಳು ನೋಡು. ಹೀಗೆ ಮನನೊಂದುಕೊಂಡ ಮಡಿವಾಳಪ್ಪ ಅಯ್ಯಾಚಾರದ ಉಸಾವರಿ ಬಿಟ್ಟು ಅಲ್ಲಿಂದ ಹೊರಟು ದೇಶ ಸಂಚಾರಗೈಯುತ್ತ ಶ್ರೀಶೈಲದವರೆಗೆ ಕ್ರಮಿಸುತ್ತಾನೆ. ಆತನಿಗೆ ಈ ಲೋಕದ ನಡೆಗಳು, ಅವರ ಹುಚ್ಚಾಟ ಇವೆಲ್ಲ ತೀವ್ರ ನೋವನ್ನುಂಟು ಮಾಡುತ್ತವೆ. ಅದೇ ಕಾಲಕ್ಕೆ ಹುಟ್ಟು ಸಾವು, ಆತ್ಮ ಪರಮಾತ್ಮ, ಜೀವ ಜಗತ್ತು, ಈಶ್ವರ ಮಾಯೆ ಮುಂತಾದ ಸಂಗತಿಗಳು ಅಂತರಂಗವನ್ನು ಸತಾಯಿಸತೊಡಗುತ್ತವೆ. ಈ ಎಲ್ಲವುಗಳನ್ನು ಬಗೆಯಲೆಂದು ಆತ ತೀವ್ರ ಅನ್ವೇಷಕನಾಗಿ ಮನಬಂದತ್ತ ಸುಳಿದಾಡಿ ಭಾರತದಲ್ಲಿ ಆ ಹೊತ್ತಿಗೆ ಪ್ರಚಲಿತವಿದ್ದ ಎಲ್ಲ ತಾತ್ವಿಕ ಧಾರೆಗಳ ಅಧ್ಯಯನ ಮಾಡುತ್ತಾನೆ. ಬಸವಾದಿ ಶರಣ ತತ್ವಗಳಲ್ಲದೆ ನಿಜಗುಣಾದಿಗಳ ಅದ್ವೈತ, ನಾಥ, ಆರೂಢ, ಅವಧೂತ, ಶಾಕ್ತ, ಸೂಫಿ, ಸಿದ್ಧ ಮುಂತಾದ ಎಲ್ಲ ಆನುಭಾವಿಕ ಪಂಥಗಳೊಂದಿಗೆ ಮುಖಾಮುಖಿಯಾಗುತ್ತಾನೆ. ಈ ಸಂದರ್ಭದಲ್ಲಿ ತನಗಾದ ಅನುಭಾವ ಅನುಭೂತಿಗಳನ್ನು ತತ್ವಪದ ಮತ್ತು ವಚನಗಳಲ್ಲಿ ಎರಕ ಹೊಯ್ಯುತ್ತಾನೆ. ಒಂಬತ್ತು ಬಾಗಿಲದೊಳಗುವ, ಒಂಬತ್ತು ಬಾಗಿಲದೊಳಗುವ, ನಾನಿರುವ ಮನೆಯು ಬಹಳ ದೂರುವ, ಒಂಬತ್ತು ಬಾಗಿಲದೊಳಗುವ, ಒಂಬತ್ತು ಬಾಗಿಲದೊಳಗುವ, ನಾನಿರುವ ಮನೆಯು ಬಹಳ ದೂರುವ, ಸಾಕಾಯಿತು ಈ ಊರವ್ವ, ಸಾಕಾಯಿತು ಈ ಊರವ್ವ, ಬಳ ಜಾತಿಲೆ ಹೋಗೋನು ಬಾರುವ, ಬಳ ಜಾತಿಲೆ ಹೋಗೋನು ಬಾರುವ. ಮಡಿವಾಳಪ್ಪ ತನ್ನ ಆತ್ಮ ಸಂಗಾತ ಗುರುವಾಗಿದ್ದ ಚಿಣಮಗೇರಿ ಚೌಡಾಪುರ ಗುಡ್ಡದ ಮಹಾಂತೇಶನನ್ನು ಅಂಕಿತವಾಗಿಟ್ಟುಕೊಂಡು ಸಾವಿರಾರು ಪದಗಳನ್ನು ಮತ್ತು ನಿರುಪಮ ನಿರಾಳ ಮಹತ್ವ ಪ್ರಭು ಮಹಾಂತ ಯೋಗಿ ಎಂಬ ಅಂಕಿತದಿಂದ 127 ವಚನಗಳುಳ್ಳ ಮಹಾಂತ ನಿಜ ಲೀಲಾನುಭವ ಎಂಬ ಕೃತಿಯೊಂದನ್ನು ರಚಿಸುತ್ತಾನೆ. ಗಿರಿ ಗುಡ್ಡ ಗಹ್ವರಗಳನ್ನು ಸುತ್ತಾಡಿ ಅಲ್ಲಿನ ಸಾಧಕರೊಂದಿಗೆ ಜಿಜ್ಞಾಸೆ ನಡೆಸಿ ಹಠಯೋಗ ಶಿವಯೋಗಾದಿಗಳ ಅನುಸಂಧಾನವನ್ನು ಮಾಡುತ್ತಾನೆ. ಮಡಿವಾಳಪ್ಪ ಒಬ್ಬ ದಣಿವರಿಯದ ಅನ್ವೇಷಕ ಎಂತಲೇ ಅವನು ದೇಶ ಕೋಶಗಳ ಬಗೆದು ತನ್ನ ಅನುಭವಕ್ಕೆ ಬಂದ ಪ್ರಾಯೋಗಿಕ ಸಿದ್ಧಾಂತಗಳನ್ನು ಮಾತ್ರ ಪುಷ್ಟೀಕರಿಸುತ್ತಾನೆ. ದೇವರು ಧರ್ಮಗಳ ಹೆಸರಿನಲ್ಲಿ ನಡೆಯುತ್ತಿದ್ದ ನಿಗೂಢವಾದವನ್ನು ತಾರ್ಕಿಕವಾಗಿ ಅಲ್ಲಗಳೆದು ಢೋಂಗಿ ಸಾಧು ಸಂತರನ್ನು ಕಂಡಲ್ಲಿ ಖಂಡಿಸುತ್ತಾನೆ. ಆಧ್ಯಾತ್ಮಿಕ ಸಾಧನೆ ಮತ್ತು ವಿಸ್ತೃತ ಲೋಕಾನುಭವದಿಂದ ಪರಿಪಕ್ವವಾದ ಮಡಿವಾಳಪ್ಪ ಬಾಳಿನ ಮಧ್ಯವಯಸ್ಸಿನಲ್ಲಿ ಮತ್ತೊಮ್ಮೆ ಅರಳಗುಂಡಿಗೆ ಬರುತ್ತಾನೆ. ಅಷ್ಟೊತ್ತಿಗೆ ಶರಣಬಸಪ್ಪನವರು ಗಟ್ಟಿಯಾಗಿ ನೆಲೆಯೂರಿರುತ್ತಾರೆ. ಅರಳಗುಂಡಿಗೆಯಲ್ಲಿ ಮಡಿವಾಳಪ್ಪ ಶರಣಬಸಪ್ಪರ ಜೋಡಿಯು ಅಪ್ಪಟ ಶರಣ ಸಿದ್ಧಾಂತದ ಅನುಷ್ಠಾನದಲ್ಲಿ ತೊಡಗುತ್ತದೆ. ಜಾತಿ, ವರ್ಗ, ವರ್ಣ, ಲಿಂಗ ತಾರತಮ್ಯಗಳ ಧಿಕ್ಕರಿಸಿ ಸಮಾಜದ ನಿರ್ಮಾಣಕ್ಕಾಗಿ ಅಸಂಖ್ಯ ರೈತಾಪಿ ಕೂಲಿ ಕಾರ್ಮಿಕರನ್ನು ನೆರವಿಕೊಂಡು ಬದುಕಲು ಪ್ರಾರಂಭಿಸುತ್ತಾರೆ. ಮಡಿವಾಳಪ್ಪನಂತೂ ತನ್ನ ತತ್ವಪದ ಮತ್ತು ಹಾಡುಗಳ ಮೂಲಕ ಜಮೀನ್ದಾರಿ ವ್ಯವಸ್ಥೆಯ ಹುಳುಕುಗಳನ್ನು ನೇರಾನೇರ ಟೀಕಿಸಲು ಮುಂದಾಗುತ್ತಾನೆ. ಆಶು ಕವಿಯಾಗಿದ್ದ ಈತ ಪುರೋಹಿತಶಾಹಿ, ಅಧಿಕಾರಶಾಹಿ, ರಾಜ್ಯಶಾಹಿಗಳನ್ನು ತನ್ನ ಸಾತ್ವಿಕ ಕೆಚ್ಚಿನಿಂದಲೇ ಇನ್ನಿಲ್ಲದಂತೆ ಎದುರು ಹಾಕಿಕೊಳ್ಳುತ್ತಾನೆ. ಎಲ್ಲ ರೂಪವು ತಾನಂತೆ ಶಿವ, ಎಲ್ಲೆಲ್ಲೂ ತುಂಬಿಹನಂತೆ, ಎಲ್ಲ ರೂಪವು ತಾನಂತೆ ಶಿವ, ಎಲ್ಲೆಲ್ಲೂ ತುಂಬಿಹನಂತೆ, ಅಲ್ಲಲ್ಲರ ಸುಖ ಗುಡಿಗಳ ತಿರುಗುತ ಕಳ್ಳ ಜನರಿಗೆ ತಲ್ಲಂತೆ, ಅಲ್ಲಲ್ಲರ ಸುಖ ಗುಡಿಗಳ ತಿರುಗುತ ಕಳ್ಳ ಜನರಿಗೆ ತಲ್ಲಂತೆ, ಅನ್ಯವೆಂಬುದು ತನಗಿಲ್ಲಂತೆ ಶಿವ ಕಣ್ಣಿಗೆ ಕಾಣುತ್ತಿಹನಂತೆ, ಅನ್ಯವೆಂಬುದು ತನಗಿಲ್ಲಂತೆ ಶಿವ ಕಣ್ಣಿಗೆ ಕಾಣದಿಹನಂತೆ, ಕಣ್ಣನ್ನು ತೆರೆದು ಅರಸುವ ಜನರಿಗೆ, ಕಣ್ಣನ್ನು ತೆರೆದು ಅರಸುವ ಜನರಿಗೆ ಬಣ್ಣ ಬಣ್ಣವಾಗಿಹನಂತೆ, ಎಲ್ಲ ರೂಪವು ತಾನಂತೆ ಶಿವ ಎಲ್ಲೆಲ್ಲೂ ತುಂಬಿಹನಂತೆ, ಅಲ್ಲಲ್ಲರ ಸುತ ಗುಡಿಗಳ ತಿರುಗುತ ಕಳ್ಳ ಜನರಿಗೆ ತಲ್ಲಂತೆ. ಇದರಿಂದ ಇವರಿಬ್ಬರ ಕೀರ್ತಿ ದಿನೇ ದಿನೇ ಹೆಚ್ಚಾಗತೊಡಗುತ್ತದೆ. ಎಲ್ಲ ಜಾತಿಯ ಬಡಬಗ್ಗರು ಇವರ ಬಳಿ ಹರಿದು ಬರಲು ಪ್ರಾರಂಭಿಸಿದಂತೆ ಮೇಲ್ವರ್ಗ ಮತ್ತು ಮೇಲ್ಜಾತಿಯ ಜನರಿಗೆ ಇದು ನುಂಗದ ತುತ್ತಾಗುತ್ತದೆ. ಆಗ ಅವರು ಸಂಚೊಂದನ್ನು ಹೂಡಿ ಮಡಿವಾಳಪ್ಪನ ಮೇಲೆ ಇಲ್ಲ ಸಲ್ಲದ ಅಪವಾದ ಹೊರಿಸುತ್ತಾರೆ. ಮಲ್ಲನಗೌಡನ ತಂಗಿ ಭಾಗಮ್ಮ ಎಂಬುವಳಿರುತ್ತಾಳೆ. ಅವಳಿಗೆ ಕುಷ್ಠರೋಗ ತಗುಲಿ ಅವಳು ಮನೆಯಿಂದ ಹೊರಹಾಕಲ್ಪಟ್ಟಿರುತ್ತಾಳೆ. ತನ್ನಲ್ಲಿದ್ದ ನಾಟಿ ವೈದ್ಯ ಪದ್ಧತಿಯಿಂದ ಮಡಿವಾಳಪ್ಪ ಅವಳ ರೋಗವನ್ನು ನಿವಾರಿಸುತ್ತಾನೆ. ಸಹಜವಾಗಿ ಭಾಗಮ್ಮ ಮಡಿವಾಳಪ್ಪನ ಶಿಷ್ಯಳಾಗಿ ಅವನ ಸೇವೆ ಮಾಡಲು ಪ್ರಾರಂಭಿಸುತ್ತಾಳೆ. ಈ ಸಂದರ್ಭವನ್ನು ದುರುಪಯೋಗಪಡಿಸಿಕೊಳ್ಳುವ ಹಳೆಪೇಟೆ ಬಸ್ಸಯ್ಯ ಮತ್ತು ಮಲ್ಲಣಗೌಡನ ತಂಡ ಅವರಿಬ್ಬರ ನಡುವೆ ಅನೈತಿಕ ಸಂಬಂಧದ ತಪ್ಪು ಹೊರಿಸಿ ಮತ್ತೆ ಕೊಲೆ ದೊಂಬಿಗಳ ಮಾತನಾಡುತ್ತಾರೆ. ಈ ಎಲ್ಲ ಅವಘಡಗಳಿಂದ ಹೆದರಿದ ಭಾಗಮ್ಮ ಮಡಿವಾಳಪ್ಪನನ್ನು ಅರಳಗುಂಡಿಗೆ ತೊರೆಯುವಂತೆ ಬೇಡಿಕೊಳ್ಳುತ್ತಾಳೆ. ಪರಿಸ್ಥಿತಿಯನ್ನು ವಿಕೋಪಕ್ಕೆ ಹೋಗಲು ಬಿಡದ ಮಡಿವಾಳಪ್ಪನವರು ಅಲ್ಲಿಂದ ತಲೆಮರೆಸಿಕೊಂಡು ಪಕ್ಕದ ಕೋಣಸಿರಿಸಿಗೆ ಎಂಬ ಹಳ್ಳಿಗೆ ಹೋಗುತ್ತಾನೆ. ಅಲ್ಲಿಯೂ ಪುಂಡರು ಬರಲು ಅಲ್ಲಿಂದ ಮತ್ತೆ ಜಂಬೇರಾಳ ಎಂಬ ಹಳ್ಳಿಗೆ ಹೋಗುತ್ತಾನೆ. ಪುಂಡ ಪೋಕರಿಗಳು ಅಲ್ಲಿಯೂ ಅಟ್ಟಿಸಿಕೊಂಡು ಬರುತ್ತಾರೆ. ಅಷ್ಟೊತ್ತಿಗೆ ಪಕ್ಕದ ಕಡಕೋಳದಲ್ಲಿದ್ದ ಸುರಪುರ ಗೋಸಲ ವಂಶದ ಸಂಬಂಧಿಕರಾದ ದೊರೆಗಳು ಮಡಿವಾಳಪ್ಪನವರ ಸಹಾಯಕ್ಕೆ ಬಂದು ತಮ್ಮೂರಿಗೆ ಕರೆದುಕೊಂಡು ಹೋಗುತ್ತಾರೆ. ಸುರಪುರದ ಬಸಪ್ಪ ದೊರೆ ಮತ್ತು ಅದೇ ಊರಿನ ಮಲಕಪ್ಪಗೌಡರ ಆಮಂತ್ರಣದ ಮೇರೆಗೆ ಮಡಿವಾಳಪ್ಪನವರು ಶಾಶ್ವತವಾಗಿ ಕಡಕೋಳದಲ್ಲಿ ನೆಲೆಯೂರಿ ಅಲ್ಲಿಂದಲೇ ತಮ್ಮ ಆಧ್ಯಾತ್ಮಿಕ ಸಾಧನೆಗಳನ್ನು ಮುಂದುವರಿಸುತ್ತಾರೆ. ಅರಳಗುಂಡಿಗೆಯಲ್ಲಿ ಪ್ರಾರಂಭಿಸಿದ ತಮ್ಮ ಕ್ರಾಂತಿಕಾರಿ ಆಧ್ಯಾತ್ಮಿಕ ಪ್ರಯೋಗಗಳನ್ನು ಮಡಿವಾಳಪ್ಪನವರು ಕಡಕೋಳದಲ್ಲಿ ಮುಂದುವರಿಸುತ್ತಾರೆ. ಅಷ್ಟೇ ಅಲ್ಲ, ತಮ್ಮ ಸುತ್ತಲೂ ಜಾತಿ ಪಂಥವೆನ್ನದೆ ಅಸಂಖ್ಯ ಶಿಷ್ಯ ಕೋಟಿಯನ್ನು ನೆರವಿಕೊಂಡು ಪರ್ಯಾಯ ಜನ ಸಿದ್ಧಾಂತವನ್ನು ರೂಢಿಗತಗೊಳಿಸುತ್ತಾರೆ. ಈಗ ಕಡಕೋಳ ಜಾತ್ಯತೀತ ಅನುಭಾವಿಗಳ ಗರಡಿಮನೆಯಾಗುತ್ತದೆ. ಹೌದು, ಅಲ್ಲಿ ಈಗ ಕೈನೂರಿನಿಂದ ಬಂದ ಬ್ರಾಹ್ಮಣರ ಕೃಷ್ಣಪ್ಪ, ತೆಲಗಬಾಳದಿಂದ ಬಂದ ಹೂಗಾರ ರ್ಯಾವಪ್ಪ, ಕಡ್ಲೇವಾಡದಿಂದ ಬಂದ ಅಂಬಿಗರ ಸಿದ್ದಪ್ಪ, ಚೆನ್ನೂರಿನಿಂದ ಬಂದ ಜಲಾಲ ಸಾಹೇಬ, ಅರಳಗುಂಡಿಗೆ ಗಾಣಿಗರ ಭಾಗಮ್ಮ ಇವರೆಲ್ಲ ಸೇರಿಕೊಂಡು ಮಡಿವಾಳಪ್ಪನವರು ನಿರ್ಮಿಸ ಬಯಸಿದ ಸಮಾಜದ ನೇತಾರರಾಗಿ ಅರಳುತ್ತಾರೆ. ಬಸವಾದಿ, ಮಾದಾರ ಚೆನ್ನಯ್ಯ, ದೋಹರ ಕಕ್ಕಯ್ಯ ಮುಂತಾದವರು ಅಂದು ಅಣಿ ನೆರೆಸಿದ ಸಿದ್ದಾಂತಗಳನ್ನು ನಿಜದ ನೆಲೆಯಲ್ಲಿ ಅನುಷ್ಠಾನಗೊಳಿಸಲು ಮುಂದಾಗುತ್ತಾರೆ. ಮಡಿವಾಳಪ್ಪನವರು ಬಸವಾದಿಗಳ ತರುವಾಯ ಸಮಾಜದಲ್ಲಿ ಮನೆ ಮಾಡಿಕೊಂಡಿದ್ದ ಕರ್ಮಠ ಮಠೀಯ ಜಡ ಸಂಪ್ರದಾಯಗಳನ್ನು ಮೂಲೋತ್ಪಾಟನೆ ಮಾಡಲು ಟೊಂಕ ಕಟ್ಟಿ ನಿಲ್ಲುತ್ತಾರೆ. ಬಸವಾದಿಗಳ ಷಟ್ಸ್ಥಲ, ಅಷ್ಟಾವರಣ, ಪಂಚಾಚಾರ ತತ್ವಗಳನ್ನು ಜಾತಿವಾದಿಗಳಿಂದ ಬಿಡುಗಡೆಗೊಳಿಸಿ ಅವುಗಳ ಜೀವನ್ಮುಖಿ ಚಲನಶೀಲತೆಯನ್ನು ತೆರೆದು ತೋರಿಸುತ್ತಾರೆ. ಹೀಗೆಂದೇ ಅವರು ತಮ್ಮ ಶಿಷ್ಯರಿಂದಲೂ ತತ್ವಪದಗಳನ್ನು ಬರೆಸುತ್ತಾರೆ. ಕೃಷ್ಣಪ್ಪ, ರ್ಯಾವಪ್ಪ, ಸಿದ್ದಪ್ಪ, ಜಲಾಲ ಸಾಹೇಬ ಮುಂತಾದವರು ಗುರು ಮಡಿವಾಳ ಎಂಬ ಅಂಕಿತದಿಂದ ನೂರಾರು ತತ್ವಪದಗಳನ್ನು ರಚಿಸುತ್ತಾರೆ. ಕಡಕೋಳ ಮಡಿವಾಳಪ್ಪನವರ ಮಠವು ತತ್ವಪದಗಳ ಟಂಕಸಾಲೆಯಾಗಿ ನಿಲ್ಲುತ್ತದೆ. ಕರ್ಮಠವಾದಿಗಳ ಆಟಾಟೋಪಕ್ಕೆ ತಾತ್ವಿಕ ಕಡಿವಾಣದ ಅಸ್ತ್ರವಾಗಿ ಅರಳುತ್ತದೆ. ಮಡಿವಾಳಪ್ಪನವರ ಪದಗಳೆಂದರೆ ಅವು ಪುರೋಹಿತ ಜಮೀನ್ದಾರರಿಗೆ ಅಂಕುಶಗಳಿದ್ದಂತೆ. ಅನ್ಯಾಯ ಅತ್ಯಾಚಾರ ಎಲ್ಲಿಯೇ ಇರಲಿ, ಅಲ್ಲಿ ಮಡಿವಾಳಪ್ಪನವರ ತಾತ್ವಿಕ ಪ್ರಹಾರ ಇದ್ದೇ ಇರುತ್ತದೆ. ಮುಡಚಟ್ಟಿ ನೋಳು ಬಂದು ಮುಟ್ಟಿ ತಟ್ಟಿ ಅಂತೀರಿ, ಮುಡಚಟ್ಟಿ ನೋಳು ಬಂದು ಮುಟ್ಟಿ ತಟ್ಟಿ ಅಂತೀರಿ, ಮುಡಚಟ್ಟಲ್ಯಾದ ಹೇಳಣ್ಣ, ಮುಡಚಟ್ಟಲ್ಯಾದ ಹೇಳಣ್ಣ, ಮುಡಚಟ್ಟಿ ನೋಳು ಬಂದು ಮುಟ್ಟಿ ತಟ್ಟಿ ಅಂತೀರಿ. ಮುಟ್ಟದ ಮೂರ ದಿನಕ ಹುಟ್ಟಿ ಬಂದಿರಿ ನೀವು, ಮುಟ್ಟದ ಮೂರ ದಿನಕ ಹುಟ್ಟಿ ಬಂದಿರಿ ನೀವು, ಮುಡಚಟ್ಟಲ್ಯಾದ ಹೇಳಣ್ಣ, ಮುಡಚಟ್ಟಲ್ಯಾದ ಹೇಳಣ್ಣ, ಮುಡಚಟ್ಟಿ ನೋಳು ಬಂದು ಮುಟ್ಟಿ ತಟ್ಟಿ ಅಂತೀರಿ. ಹೀಗೆ ಮಡಿವಾಳಪ್ಪನವರು ಎಲ್ಲ ಜಾತಿ ಪಂಥಗಳಲ್ಲಿದ್ದ ದಾಂಭಿಕತೆಯನ್ನು ಎಗ್ಗಿಲ್ಲದೆ ಖಂಡಿಸಿದರು. ಅದೇ ಹೊತ್ತಿಗೆ ದೀನ ದುರ್ಬಲರಿಗೆ ನೈತಿಕ ಆಸರೆಯಾಗಿ ನಿಂತು ಅವರಲ್ಲಿ ಬದುಕುವ ಛಲವನ್ನು ತುಂಬಿದರು. ತಮ್ಮ ಶಿಷ್ಯ ಕೋಟಿಯನ್ನು ಕಟ್ಟಿಕೊಂಡು ನಾಡಿನುದ್ದಕ್ಕೂ ಸಂಚರಿಸಿ ಅಲ್ಲಲ್ಲಿ ಕಂಡ ಕರ್ಮಠತೆ, ದಾಂಭಿಕತೆಗಳನ್ನು ಖಂಡಿಸುತ್ತಾ ಅದೇ ಕಾಲಕ್ಕೆ ನಿಜವಾದ ಜನಮುಖಿ ಬಹುಸಂಸ್ಕೃತಿಯ ಆಧ್ಯಾತ್ಮವನ್ನು ಪ್ರತಿಪಾದಿಸುತ್ತಾ ನಡೆದರು. ಅರ್ಥಪೂರ್ಣವಾಗಿ ಬದುಕಿ ಕೊನೆಗೆ ಕಡಕೋಳದಲ್ಲಿಯೇ ಜೀವಂತ ಸಮಾಧಿಗಿಳಿದರು ಎಂದು ಹೇಳಲಾಗುತ್ತದೆ. ಅದೇನೇ ಇರಲಿ, ಮಡಿವಾಳಪ್ಪನವರು ತಮ್ಮ ಅವಿರತ ಸಾಧನೆ ಮತ್ತು ಅನ್ವೇಷಣೆಯ ಮೂಲಕ ಭಾರತದ ಜಡಗೊಂಡ ಆಧ್ಯಾತ್ಮಕ್ಕೆ ಕಾಯಕಲ್ಪ ನೀಡಿದರಲ್ಲದೆ ಶಿವಯೋಗ ಸಾಧನೆಯ ಮೂಲಕ ಜಾತಿವಾದಿಗಳ ಬಣ್ಣ ಬಯಲಿಗೆಳೆದು ನಿಜವಾದ ಬಸವ ಪರಂಪರೆಯ ಉತ್ತರದಾಯಿತ್ವವನ್ನು ನಿಭಾಯಿಸಿದರು. ಅಂತೆಯೇ ಅವರ ಬದುಕು ಮತ್ತು ಜೀವಪರ ಸಾಹಿತ್ಯ ಇಂದಿಗೂ ಜನಮಾನಸವನ್ನು ಆಪ್ತವಾಗಿ ಪ್ರಭಾವಿಸುತ್ತಿವೆ. ಮನುಷ್ಯ ಸಂಬಂಧಗಳನ್ನು ದೀಪ್ತಗೊಳಿಸಿದ ಮಡಿವಾಳಪ್ಪನವರು ತಮ್ಮ ಶಿಷ್ಯ ಕಡ್ಲೇವಾಡ ಸಿದ್ದಪ್ಪನ ನೆನಪಿಗಾಗಿ ಬರೆದ ಮಂಗಳಾರತಿ ಪದವೊಂದು ಇಂದು ಕನ್ನಡ ಮಾತು ಬಲ್ಲ ಎಲ್ಲ ಪ್ರದೇಶಗಳಲ್ಲಿ ಏಕವಾಗಿ ಪ್ರವಹಿಸುತ್ತಿದೆ. ನಿರ್ಮಲವಾದ ಮನವೇ ಕರ್ಪೂರದಾರತಿ ಅನುದೀನ ಗುರುವಿನ ಅನುರಾಗ ಭಕ್ತಿಯಲ್ಲಿ ಜನನ ಮರಣ ರಹಿತ ಜಂಗಮಕ್ಕೆ ಬೆಳಗುವೆ. ಇದುವರೆಗೆ ಅನುಭಾವ ಲೋಕದ ಬಂಡಾಯಕಾರ ಕಡಕೋಳ ಮಡಿವಾಳಪ್ಪ ರೂಪಕ ಕೇಳಿದರೆ. ರಚಿಸಿದವರು ಡಾಕ್ಟರ್ ಮೀನಾಕ್ಷಿ ಬಾಳೆ. ಭಾಗವಹಿಸಿದವರು ಲಕ್ಷ್ಮೀಕಾಂತ್ ಪಾಟೀಲ್, ಗೋವಿಂದರಾವ್ ಎನ್ ರಾಠೋಡ್ ಹಾಗೂ ಮೇಘಾ ಪಾಟೀಲ್. ಮಕ್ಕಳು ಶ್ರೇಯಸ್ ಪಾಟೀಲ್, ಆದಿತ್ಯ ಎಂ ಕುಲಕರ್ಣಿ, ವಿಜಯೇಂದ್ರ ಕಡದಿನ್ನಿ, ಪ್ರಜ್ವಲ್ ಕುಲಕರ್ಣಿ ಮತ್ತು ಅಭಿಷೇಕ್ ಕುಲಕರ್ಣಿ. ಹಾಡುಗಳನ್ನು ಹಾಡಿದವರು ಕೇಶವ ಗುರಂ, ಫಕೀರೇಶ್ ಕಣವಿ, ಸಿದ್ದರಾಮ್ ಪೊಲೀಸ್ ಪಾಟೀಲ್, ವೀರೇಂದ್ರ ಬಂಟನಹಳ್ಳಿ, ಸೂರ್ಯಕಾಂತ್ ಹೊಳಿಯವರಾದ್ ಹಾಗೂ ದಿಗಂಬರ್ ಪಾಂಜಾಳ್. ಭಾಗವಹಿಸಿ ನಿರ್ಮಾಣ ನೆರವು ನೀಡಿದವರು ಶೋಭಾ ಎನ್ ವಕೀಲ್. ಸಹ ನಿರೂಪಣೆ ಸೋಮಶೇಖರ್ ಎಸ್ ರುಳಿ. ನಿರ್ದೇಶನ ಅಂಜನಾ ಯಾತನೂರ್. ಮಾನವ ಜನ್ಮ ಹುಟ್ಟಿ ಬರುವುದು ದುರ್ಲಭವೋ. ನಿರೂಪಣೆ ಮತ್ತು ನಿರ್ಮಾಣ ಪುಷ್ಪ ಎಸ್ ಬೆಟಗೇರಿ. ಗುರು ಹಸ್ತ ಹುಟ್ಟಿದ ಮಗ ಸಿದ್ಧ ಹೆಸರಿಟ್ಟು ಬೆಳಗುವೆ ಮಹಾಂತ ಶಿವಯೋಗಿಗೆ. ಜ್ಞಾನ ಪೂರ್ಣಂ ಜಗಂ ಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರದಾರತಿ ಅನುದೀನ ಗುರುವಿನ ಅನುರಾಗ ಭಕ್ತಿಯರಿ ಜನನ ಮರಣ ರಹಿತ ಜಂಗಮಕ್ಕೆ ಬೆಳಗುವೆ. ಜ್ಞಾನ ಪೂರ್ಣಂ ಜಗಂ ಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರದಾರತಿ. ಈಗ ಒಂದು ಜಾಹೀರಾತು, ಆನಂತರ ಮಿನಿ ಮಾಹಿತಿ ಕೇಳೋಣ. ಮೂಲವ್ಯಾಧಿ, ಮೂತ್ರಿ ಹರಳು, ಸಂಧಿವಾತ, ಪಿತ್ತ, ಕೈಕಾಲು ಬಾವು, ಮೊಣಕಾಲು ನೋವು, ಸೊಂಟ ನೋವು, ಕುತ್ತಿಗೆ ನೋವು, ಬೆನ್ನು ಹುರಿ ಅನಾರೋಗ್ಯಕ್ಕಾಗಿ ಆಯುರ್ವೇದಿಕ್ ಉಪಚಾರ, ಆಪರೇಷನ್ ಹಾಗೂ ಅಡ್ಮಿಟ್ ಯಾವುದೇ ಅಗತ್ಯವಿಲ್ಲ. ಡಾಕ್ಟರ್ ಆರ್ ಎಸ್ ಮೆಂಗ್ಜಿ ಅವರ ಕಸ್ತೂರಿ ಕ್ಲಿನಿಕ್, ವೈಷ್ಣವಿ ಸಿಟಿ, ವಿಮಾನ್ತಳ್, ಹೊಟ್ಗಿ ರೋಡ್, ಸೋಲಾಪುರ್. ಮೊಬೈಲ್ 9130396809. ಮಿನಿ ಮಾಹಿತಿ. ಕ್ಷಣದಲ್ಲಿ ಮಣ ಮಾಹಿತಿ. ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ನಾನು ಕರ್ನಾಟಕ ರಾಜ್ಯ ಕೃಷಿ ಮಾರಾಟ ಮಂಡಳಿಯ ಕಲಬುರಗಿ ವಿಭಾಗೀಯ ಕಾರ್ಯಾಲಯದ ಪ್ರಧಾನ ವ್ಯವಸ್ಥಾಪಕ ಜಿಕೆ ವೆಂಕಟೇಶ್ ಮಾತಾಡ್ತಾ ಇದ್ದೇನೆ. ಕರ್ನಾಟಕ ಸರ್ಕಾರ ಹೆಸರುಕಾಳು ಮತ್ತು ಸೂರ್ಯಕಾಂತಿಯನ್ನು 2024-25 ಸಾಲಿನ ಕನಿಷ್ಠ ಬೆಂಬಲ ಬೆಲೆ ಯೋಜನೆಯಡಿಯಲ್ಲಿ ಖರೀದಿ ಪ್ರಕ್ರಿಯೆಗೆ ಮುಂದಾಗಿದೆ. ಹೆಸರುಕಾಳನ್ನ ಪ್ರತಿ ಕ್ವಿಂಟಾಲ್ಗೆ 8,682 ರೂಪಾಯಿ ಅಂತೆ ಖರೀದಿ ಮಾಡ್ತಾ ಇದೆ ಮತ್ತು ಸೂರ್ಯಕಾಂತಿಯನ್ನ ಪ್ರತಿ ಕ್ವಿಂಟಾಲ್ಗೆ 7,280 ಕ್ವಿಂಟಾಲ್ ಅಂತೆ ಖರೀದಿ ಮಾಡ್ತಾ ಇದೆ. ಪ್ರತಿ ಎಕರೆಗೆ 2 ಕ್ವಿಂಟಾಲ್ನಂತೆ ಪ್ರತಿ ರೈತರಿಂದ 10 ಕ್ವಿಂಟಾಲ್ ಹೆಸರುಕಾಳನ್ನ, ಪ್ರತಿ ಎಕರೆಗೆ 3 ಕ್ವಿಂಟಾಲ್ನಂತೆ ಪ್ರತಿ ರೈತರಿಂದ 15 ಕ್ವಿಂಟಾಲ್ ವರೆಗೆ ಸೂರ್ಯಕಾಂತಿಯನ್ನು ಖರೀದಿ ಮಾಡೋದಕ್ಕೆ ಸರ್ಕಾರ ಕ್ರಮಗಳನ್ನು ಕೈಗೊಂಡಿದೆ. ಇದಕ್ಕಾಗಿ